ಇಲ್ಲ ಸರ್, ನಮ್ ತಂದೆ ಕಾಲದಿಂದ ನಾನು ಒಡನಾಟ ಇಟ್ಕೊಂಡು ಅಲ್ಲಲ್ಲಿ ಹೋಗಿ ಕೇಳಿ ತಿಳ್ಕೊಂಡು ಮಾಡ್ತಾ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಸರ್, ಈ ಒಂದು ತಲುಪಿದ್ದೀವಿ. ಆಮೇಲೆ ವೈಜ್ಞಾನಿಕವಾಗಿ ಯಂತ್ರೋಪಕರಣಗಳನ್ನು ಬಳಸ್ಕೊಂತೀವಿ ಸರ್. ಬಿತ್ತ ಕೂರಿಗಿದೆ ನಮ್ಮಲ್ಲಿ, ಒಂದು ದಿನಕ್ಕೆ 10 ಫಲ ಶೇಂಗಾ ಬಿತ್ತಬಹುದು ಒಂದೇ ಹಸಿಗೆ, ಒಂದೇ ದಿನಕ್ಕೆ 10 ಫಲ ಬಿತ್ತಬಹುದು. ಆಮೇಲೆ ಒಂದೇ ಹಸಿ, ಇವತ್ತಿನ ದಿನಮಾನಗಳಲ್ಲಿ ನಿರಂತರ ಮಳೆ ಇಲ್ಲಲ್ಲ ಸರ್, ಒಂದ್ ದಿನಕ್ಕೆ ಬಂದ್ರೆ ಇವತ್ತು 6 ಗಂಟೆ ಬರಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂತ ಈ ಸೆಣಬು, ಡಯಂಚ, ಸೂರ್ಯಕಾಂತಿ ಕಟ್ಟಿಗೆ, ಮೆಕ್ಕೆಜೋಳದ ಕಟ್ಟಿಗೆ, ಅದಕ್ಕೆಲ್ಲ ಸಣ್ಣಕ್ಕೆ ಮಾಡಿ ಬೇಗ ಕುರಿ ಮಾಡಕ್ಕೆ ರೋಟಾವೇಟರ್ ಅಂತ ಊರಾಗ ಫಸ್ಟ್ ಗೆ ನಾವೇ ಸರ್ ರೋಟಾವೇಟರ್ ತಂದಿದ್ದು. ಹತ್ತಿ ಗಿಡ ಇರ್ತದೆ ಸರ್, ಕುರಿ ಮೇಕೆ ಬಿಟ್ಬಿಟ್ಟು ಬರಲು ಮಾಡಿಬಿಡ್ತವೆ. ಅದೇ ಹತ್ತಿ ಗಿಡಕ್ಕೆ ಏನ್ ಮಾಡ್ತೀವಿ, ರೋಟಾವೇಟರ್ ಹಾಕ್ಬಿಟ್ರೆ ಅಲ್ಲೇ ಸರಳ ಗೊಬ್ಬರ ಆಗ್ಬಿಟ್ಟು ಭೂಮಿ ಒಳಗೆ ಸೇರ್ಕೊಂಡ್ಬಿಟ್ಟು ಕಾರ್ಬನ್ ಮತ್ತು ಇಂಗಾಲ ಜಾಸ್ತಿ ಆಗ್ಬಿಟ್ಟು ಒಳ್ಳೆ ಬೆಳೆ ಬರ್ತದೆ, ಭೂಮಿ ಕೂಡ ಫರ್ಟಿಲಿಟಿ ಇರ್ತದೆ. ಹಂಗಾಗಿ ನಾವು ಯಾವುದೇ ಕೆಮಿಕಲ್ ಜಾಸ್ತಿ ಬಳಸಲ್ಲ. ಆಮೇಲೆ ದೇಶೀಯ ಬೀಜಗಳಿಗೆ ಭಾಳಷ್ಟು ಹೋಗ್ತೀವಿ ಸರ್. ನನ್ನಲ್ಲಿ ಸಿರಿಧಾನ್ಯಗಳು ಎಲ್ಲ ಹೋಯ್ತಾರೆ ಸರ್, ರಾಗಿ ಇದೆ, ನವಣೆ ಇದೆ, ಆರ್ಕ ಇದೆ, ಬರ್ಗ ಇದೆ, ಊದ್ಗಾ ಇದೆ, ಎಲ್ಲ ಬೀಜ ರೈತರು ಕೇಳಿದ್ರೆ ಅವತ್ತೇನು ಮಾರ್ಕೆಟ್ ರೇಟ್ ಇದೆ ಆ ರೇಟಿಗೆ ಬೀಜ ಕೊಡ್ತೀವಿ. ಹಂಗೆ ನಮ್ಮಲ್ಲಿ ನವಣೆ, ಆರ್ಕ ಎಲ್ಲ ಸ್ಟಾಕ್ ಇದೆ ಸರ್, ಆಲ್ರೆಡಿ ಮಾರ್ಕೆಟ್ ಬಂದಂಗೆಲ್ಲ ಕೊಡ್ತೀವಿ ಸರ್. ಬೇಕಂದ್ರೆ ನಮ್ಮಲ್ಲಿ ಬಳಸ್ಕೊಂತೀವಿ, ನಮಗೆ ಬೇಕಂದ್ರೆ ಬಳಸ್ಕೊಂತೀವಿ, ಬೀಜನೂ ಕೊಡ್ತೀವಿ ಸರ್. ಈ ರೀತಿ ನಮ್ಮಲ್ಲಿ ಪೂರಕವಾಗಿ ಸಿಗ್ತಕ್ಕಂಥವು ಅವರೇ. ರಾಗಿ ಬೀಜನೂ ನನ್ನ ಹತ್ರ ಭಾಳಷ್ಟು ಜನ ತಗೊಂಡ್ರೆ ಒಂದು ಸರಿ 2 ಕ್ವಿಂಟಲ್ ರಾಗಿ ಬೀಜ ಕೊಟ್ಟಿನಿ ಸರ್, 100 ರೂಪಾಯಿಗೆ 1 ಕೆಜಿ ಕೊಟ್ಟೆ. ನಿಮ್ಮ ಹೊಲವನ್ನೇ, ನಿಮ್ಮ ತೋಟವನ್ನೇ, ನಿಮ್ಮ ಕೃಷಿ ಭೂಮಿಯನ್ನೇ ಒಂದು ರೈತ ಕ್ಷೇತ್ರ ಪಾಠಶಾಲೆಯಾಗಿ ಮಾಡಬಹುದು, ಅದು ಆಗ್ತಿದೆಯಾ? ಅಲ್ಲಿ ಮಾಡ್ತಾ ಇದೀವಿ ಸರ್, 2 ಹಂತದಲ್ಲಿ ಮಾಡ್ಕೊಂಡಿದ್ವಿ. ರೈತರು ಅಲ್ಲಿಗೆ ಬರ್ತಾರೆ? ಬರ್ತಾರೆ ಸರ್, ಬರ್ತಾರೆ, ನೋಡ್ತಾರೆ, ಏನನ್ನ ವಿಷಯ ಕೇಳ್ತಾರೆ, ಏನಪ್ಪ ಹೆಂಗ್ ಮಾಡೋದು ಅಂತ ಕೇಳ್ತಾರೆ ಸರ್. ಅವ್ರಿಗೆ ನನಗೆ ಆದಷ್ಟು ಸಲಹೆಗಳು ಕೊಡ್ತೀವಿ, ಇಲ್ಲದಪ್ಪ ಇಂಥತ್ರ ಸಿಗ್ತಾವ್ರಿ ಅಂತ ಹೇಳ್ತೀವಿ, ಅಂಥತ್ರ ಅಡ್ರೆಸ್ ಕೊಡ್ತೀವಿ ಸರ್. ಆಮೇಲೆ ಈಗ ಕಷಾಯಗಳು ಹಿಡಿಯದ ಹೆಂಗಪ್ಪ ಅಂತ ಕೇಳ್ತಾರೆ. ಆಮೇಲೆ ಕೆಮಿಕಲ್ ಹೊಲ್ದಾಗ ಕರ್ಕೊಂಡು ಹೋಗ್ತಾರೆ, ಬರ್ರಿ ಏನಾಗೈತೆ ನೋಡ್ರಿ ಅಂತ. ಆ ರೀತಿ ಇದ್ದಾಗ ನನ್ನ ಸಲಹೆ ತಗೊಂತಾರೆ. ಅದಕ್ಕೆ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಜೋಬಿಗೆ ಹೊರೆ ಆಗದಂಗೆ ಕಡಿಮೆ ಖರ್ಚಿನಲ್ಲಿ ಪರಿಸರದಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಹೇಳಿ ಕಷಾಯಗಳನ್ನು ಹೇಳೋದು, ಈ ರೀತಿ ಹೇಳೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ, ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಮಾಡ್ಕೊಂತಾರೆ ಸರ್. ಪ್ರವಾಸಿ ತಾಣಗಳ ರೂಪದಲ್ಲಿ ನಿಮ್ಮ ಒಂದು ಕೃಷಿ ಭೂಮಿಯನ್ನು ಮಾಡಿದ್ರೆ ಬಹಳ ಸೂಕ್ತ ಅನ್ಸುತ್ತೆ. ಖಂಡಿತ ಸರ್, ಈಗ ಈ ಹೊಸ ತಲೆಮಾರಿನ ಮಕ್ಕಳು ಕೃಷಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋರು, ಬಿ ಎಸ್ ಸಿ ಅಗ್ರಿ ಮಾಡೋರು, ಎಮ್ ಎಸ್ ಸಿ ಅಗ್ರಿ ಮಾಡೋರು, ಕೆ ವಿ ಕೆಯಲ್ಲಿ ಓದೋರು, ಇಂಥವ್ರೆಲ್ಲರೂ ಸಹಿತ ನಿಮ್ಮ ಕೃಷಿ ಭೂಮಿಗೆ ಬಂದು ಸ್ವಲ್ಪ ದಿನ ಅಲ್ಲಿದ್ದು ನಿಮ್ಮಿಂದ ಕಲಿಬೇಕಾಗಿರ್ತಕ್ಕಂಥ ಸಾಕಷ್ಟು ಸಂಗತಿಗಳಿದ್ದಾವೆ ಅಂತಕ್ಕಂಥದ್ದು. ಅವಾಗವಾಗ ಈ ಪ್ರವಾಸಗಳು ಯೂನಿವರ್ಸಿಟಿ ಅವರು ಬಂದು ಹೋಗ್ತಾರೆ, ವಿಜ್ಞಾನಿಗಳು ಕೂಡ ಕಾಂಟ್ಯಾಕ್ಟ್ ಇದ್ದಾರೆ ಸರ್. ಆಮೇಲೆ ಇಲಾಖೆಯವರು ಕೂಡ ಬಂದು ಹೋಗ್ತಾರೆ ಸರ್, ಏನೇನು ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ಸರ್. ಅವ್ರು ಏನು ಮಾಡ್ತೀವಿ, ಕೆಲವೊಂದು ಟೆಕ್ನಾಲಜಿ ಕೊಡ್ತಾರೆ, ಕೆಲವೊಂದು ನೋಡ್ಕೊಂಡು ಹೋಗ್ತಾರೆ, ಕೆಲವೊಂದು ಅವ್ರು ಹೇಳ್ತಾರೆ, ಕೆಲವೊಂದು ನಾವು ಹೇಳ್ತೀವಿ ಸರ್. ಈ ರೀತಿ ಕೃಷಿ ಮುಂದೆ ಹರ್ಕೊಂಡು ಹೋಗಿದೆ ಸರ್, ಭಾಳಷ್ಟು ಖುಷಿ ಆಗುತ್ತೆ ನಮಗೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ದನಗಳಿಲ್ಲಪ್ಪ, ನೀವು ಈಗ 25 ಎಮ್ಮೆ ಕಟ್ಕೊಂಡು ಹೇಳಪ್ಪ ಹೆಂಗೆ ಮೇವೆ ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ಕೇಳ್ತಾರೆ. ಆಮೇಲೆ 25 ಜನ ಇದ್ದರೆ ನೀವು ಮುದ್ದೆ ಹೆಂಗೆ ಮಾಡ್ತೀರಿ, ಬಟ್ಟೆ ಹೆಂಗೆ ಹೋಗಿದ್ದೀರಿ ಅಂತ ಕೇಳ್ತಾರೆ. ಆಶ್ಚರ್ಯ ಕೇಳ್ತಾರೆ, ನಮಗೆ ಅದೇನು ಅನಿಸಿಲ್ಲ ಸರ್, ಯಾವುದೇ ಟೆನ್ಷನ್ ಇಲ್ಲ. ಒಂದೇ ಕುಟುಂಬದಾಗಿದ್ದರೂ ಕೂಡ ನಾವು ಅವ್ರವ್ರ ಬದುಕು, ಅವರು ಯಾರು ನಾನು ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ ಅಂತ ಇವತ್ತಿಗೂ ಅಂದಿಲ್ಲ ಸರ್. ಅವ್ರವ್ರ ಬದುಕು ಅವ್ರು ನಿರಂತರವಾಗಿ ಕಾಳಜಿ ಚಾಚು ತಪ್ಪದಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಒಬ್ರಿಗೊಬ್ರು 25 ಜನ ಇದ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಇವತ್ತು ನಾನು ಎಲ್ಲ ಹೊರಗಡೆ ಹೋದ್ರೆ ಬೇರೆ ಆ ಕೆಲಸನ ಅಲ್ಲಿಗೆ ಅವನು ಎಲ್ಲ ನಾನು ಮಾಡಬಾರ್ದು ಅಂತ ಅದನ್ನ ಮ್ಯಾನೇಜ್ ಮಾಡಿರ್ತಾರೆ. ಯಾವ್ದೋ ಒಂದು ಇವತ್ತು ಕಷಾಯ ಹೊಡೆಯೋದು ಹೇಳಿರ್ತೀನಿ, ಅದನ್ನ ಅವ್ರಲ್ಲಿ ನಾವು ಹೋಗೋತ್ತಿಗೆ ಬೆಳಗ್ಗೆ ಹೇಳಿ ಹೊರಗಡೆ ಬಂದ್ರೆ ಅವ್ರಲ್ಲಿ ಮಾಡಿರ್ತಾರೆ. ಇವತ್ತೇನೋ ಒಂದು ಸಸಿ ಹಾಕೋದಿರ್ತದೆ, ಅದು ಮಾಡಿರೋದ್ರೆ ಅದನ್ನ ಅವ್ರು ಮಾಡಿರ್ತಾರೆ. ಇವತ್ತೊಂದು 2 ಸರ್ಟಿ ಕಟ್ಟಬೇಕಾಯ್ತು, ಲೇಬರ್ ಬಂದ್ರು ಕಟ್ಸಪ್ಪ ಅಂದ್ರೆ ಇವತ್ತು ಅಲ್ಲಿ ಕಟ್ಟಿಸ್ತದ. ನಾನು ಇಲ್ಲೇ ದಿನ ಕೆಲಸ ನಡೀತಾ. ಗಂಡ್ಮಕ್ಳು ಎಷ್ಟಿದ್ದಾರೆ ಸರ್? ಗಂಡ್ಮಕ್ಳು 5 ಜನ ಅಣ್ಣ ತಮ್ಮ ಸರ್. 5 ಜನ ಅಣ್ಣ ತಮ್ಮದ್ರು ಕೃಷಿಯನ್ನೇ ನೋಡ್ಕೊಳ್ತಾರೆ, ಎಲ್ಲರೂ ಕೃಷಿಯನ್ನೇ ಮಾಡ್ತಿದ್ವಿ ಸರ್. ಹೆಣ್ಮಕ್ಳ ಕೆಲಸಗಳು ಏನೇನು ಇರುತ್ತೆ ನಿಮ್ಮ ಕೃಷಿ ಭೂಮಿಯೊಳಗೆ ಸರ್? ಕಳೆ ತೆಗೆದಿರ್ತದೆ, ಬಿತ್ತದಿರ್ತದೆ, ಆಮೇಲೆ ಅಲ್ಲಿ ವಿಶೇಷವಾಗಿ ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಕೀಳೋದಿರ್ತದೆ ಸರ್, ಬಿಡಿಸೋದಿರ್ತದೆ, ಆಮೇಲೆ ಕಣಕ್ಕೆ ಬಂದಮೇಲೆ ಅವಾಗ ಚೂರೋದಿರ್ತದೆ. ಅದು ಜೊತೆ ಜೊತೆಗೇನೆ ಮನೆಯಲ್ಲಿ ಭಾಳ ಕೆಲಸ ಇರ್ತದೆ ಸರ್, ದೊಡ್ಡ ಕುಟುಂಬ ಆಗಿರೋದ್ರಿಂದ ಇವತ್ತು ಅವ್ರನ್ನ ನಾವು ಜಾಸ್ತಿ ಕೃಷಿಗೆ ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಂಬೋದು ಕಮ್ಮಿ ಸರ್. ಯಾಕಂದ್ರೆ ನಾವೇ ಜನ ಭಾಳ ಇದೀವಲ್ಲ, ಗಂಡ್ಮಕ್ಳು ಭಾಳ ಇರೋದ್ರಿಂದ, ಆಮೇಲೆ ಯಂತ್ರೋಪಕರಣಗಳು ಭಾಳ ಇದಾವೆ ಸರ್ ನಮ್ಮ. ನಿಮಗೆ ಕೆಲಸಗಾರರ ಅಗತ್ಯ ಬೀಳಲ್ಲ ಅನ್ಸುತ್ತೆ? ನಾವು ಏನು ಮಾಡ್ತೀವಿ ಸರ್ ಅಂದರೆ, ಈಗ ಕಮ್ಮಿ ಭೂಮಿ ಆಗಿರೋದ್ರಿಂದ ಎಲ್ಲರೂ ಹೋಗಿ ಕೆಲಸ ಮಾಡ್ಕೊ ಬಂದ್ಬಿಡ್ತೀವಿ ಸರ್. ಆಟೋಮೆಟಿಕ್ ಹೋಗಿ ಟಮಟೆ ಹಣ್ಣು ಅರಿಬೇಕು ಅನ್ಬಿಡ್ತೀವಿ ಸರ್, ಮೆಣಸಿನ್ಕಾಯಿ ಬಿಡಿಸ್ಬೇಕು ಬಿಡಿಸ್ಬಿಡ್ತೀವಿ, ರಾಗಿ ಹೊಲ ಕೊಯ್ಯೋಕೆ ಕೊಯ್ದುಬಿಡ್ತೀವಿ. ನಿಮ್ಮೂರಾಗಿರೋ ಕೂಲಿ ಕಾರ್ಮಿಕರ ಕತೆ ಹೆಂಗೆ? ಖಂಡಿತ ಸರ್, ಅವ್ರ ಕಾಲ ರೋಷಿಗಾಗೆ ಸರ್ ನಾವು ಈ ರೀತಿ ಒಗ್ಗಟ್ಟಾಗಿರೋದು, ಒಬ್ಬರಿಗೆ ಕೈಲಿ ಮಾಡೋಕ್ಕಾಗಲ್ಲ, ಕಡೆ ಅರ್ಗಾಗಿಬಿಟ್ರೆ ಮತ್ತೆ ಅದು ಎಲ್ಲದಲ್ಲಿ ಇರ್ತದೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಆ ಒಂದು ಸಜೆಷನ್ ನೋಡ್ಕೊಂಡೇ ಒಗ್ಗಟ್ಟಾಗಿರೋದು ಸರ್. ಹೌದಾ? ಅದು ಸಮಸ್ಯೆ ಸರ್, ಕೂಲಿಯರ್ ಮಾಡೋದು ಭಾಳ ಕಷ್ಟ ಸರ್. ಅದಕ್ಕಾಗಿ ನಮ್ಮ ಕೆಲಸ ನಾವು ಯಾಕೆ ಮಾಡ್ಕೊಬಾರ್ದು, ನಮ್ದನ್ನ ನಾವು ಯಾಕೆ ಕಾರ್ಕೊಂಡು ಯಜಮಾನ ಹೋಗ್ಬಿಡ್ತಾನೆ ಸರ್. ದನಕ್ಕೆ ಯಾರನ್ನ ಇಲ್ಲಾಂದ್ರೆ 25 ಎಮ್ಮೆ ಒಂದು 4 ಆಕಳ್ಕೊಂಡು ಯಜಮಾನ ಹೋಗ್ಬಿಡ್ತಾನೆ ಸರ್. ಯಜಮಾನ ಹೋಗ್ಬಿಡ್ತಾನೆ, ಯಜಮಾನ ಇಲ್ಲ ನಾನು ಇಲ್ಲ ನಾನು ಹೋಗ್ಬಿಡ್ತೀನಿ, ಇನ್ನೊಬ್ಬ ಆತ ಇನ್ನೊಬ್ಬ ಆತ ಹೋಗ್ತಾನೆ. ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಸರ್ ದನ ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಂತ, ಯಾರು ಹೋಗುದು ಮೆಂಬರ್ ಆದ್ರೂ ಕೂಡ ದನ ಮಾಡ್ಕೊಂಡು ಹೋಗ್ಬಿಡ್ತಾನೆ ನಾವು ಯಾರು ಇಲ್ಲದ್ರು ಕೂಡ. ಆ ರೀತಿ ಅಂಡರ್ಸ್ಟ್ಯಾಂಡ್ ಇಟ್ಕೊಂಡು ಒಕ್ಕಲ್ತನ ಮಾಡೋದ್ರಿಂದ ಬಹಳ ಖುಷಿ ಆಯ್ತು ಸರ್. ಒಕ್ಕಲ್ತನದಲ್ಲಿ ಮಕ್ಕಳು ನಿಮ್ಮಂತ ಕುಟುಂಬಗಳು ಇನ್ನೂ ಹೆಚ್ಚು ಇದಾವ? ಇಲ್ಲ ಸರ್, ನಮ್ಮ ಪೂಜಾರಳ್ಳಿ ಸುತ್ತಮುತ್ತ ನಮ್ಮಂತ ಕುಟುಂಬಗಳು ಇಲ್ಲ ಸರ್, ನಾವು ಒಬ್ಬರೇ ಸದ್ಯ ಇರೋದಲ್ಲಿ. ಆದ್ರೂ ಜನ ಕೇಳ್ತಾರೆ, ಹೆಂಗಪ್ಪ ಮಾಡ್ತೀರಿ ನೀವು ಇಷ್ಟೊಂದು ಮುದ್ದೆ, ಎಷ್ಟು ಜನಕ್ಕೆ ರೊಟ್ಟಿ ಹೆಂಗ್ ಸುಡ್ತೀರಿ, ದ್ವಾಸೆ ಹೆಂಗ್ ಹೋಯ್ತೀರಿ? ಹಬ್ಬ ಆದಾಗ 50 ಜನ ಆಗ್ತದೆ, ನೆಂಟರು ಬಂಟರು ಎಲ್ಲ 50-60 ಜನ ಆಗ್ತದೆ, ಎಲ್ಲ ನೆಂಟರೆಲ್ಲ ಬಂದ್ಬಿಡ್ತಾರೆ, ಎಲ್ಲ 100 ಜನ ಆಗ್ತದೆ ಸರ್ ಒಂದೊಂದು ಹಬ್ಬಕ್ಕೆ. ನಮ್ಮ ಮಗ ಸೊಸೆ ಎಲ್ಲ ಅಪಾಯಿಂಟ್ ಆಗಿದಾರೆ ಸರ್, ದೊಡ್ಡ ಮಗಳ ದೊಡ್ಡ ಸೊಸೆ ಅಪಾಯಿಂಟ್ ಆಗಿದಾರೆ ಸರ್, ಇನ್ನೊಬ್ಬ ಮಗಳು ಅಪಾಯಿಂಟ್ ಇದ್ದಾರೆ ಸರ್, ಎಲ್ಲ ಡಿಗ್ರಿ ಬಿ ಎಡ್ ಎಮ್ ಎ ಮಾಡ್ತಿದ್ದಾರೆ ಸರ್, ಮಗ ಬಿ ಎಡ್ ಎಮ್ ಎ ಆಗೈತೆ ಸರ್ ನಮ್ಮ ಮಗಂದು, ಇನ್ನೊಬ್ಬ ಮಗಂದು ಎಮ್ ಎ ಇಂಗ್ಲೀಷ್ ಸರ್, ಒಬ್ಬ ಸೊಸೆ ಎಲ್ಲ ಅಚ್ಚರ್ ಇದ್ದಾರೆ ಸರ್, ಒಬ್ಬ ಮಗ ಪಿ ಡಿ ಓ ಇದ್ದ ಸರ್, ಈಗ ಹಾಸ್ಟೆಲ್ ವಾರ್ಡನ್ ಆಗಿದ್ದಾರೆ ಸರ್, ಎಲ್ಲ ಒಬ್ಬ ಮಗಳು ಬಿ ಕಾಮ್ ಓದ್ತದೆ ಸರ್, ಒಬ್ಬ ಎಮ್ ಪಿ ಯು ಸಿ ಓದ್ತದೆ, ಎಲ್ಲ ಮಕ್ಕಳು ಎಜುಕೇಶನ್ ಮಾಡ್ತಾರೆ, ಬಂದಾಗ ಎಲ್ಲರೂ ಕೃಷಿಗೆ ಇನ್ವಾಲ್ವ್ ಆಗ್ತಾರೆ ಸರ್. ಬಿ ಎಡ್ ಹೋಗ ಮಗ ಎಮ್ ಎ ಹೊಡ್ಕೊಂಡು ಹೋಗ್ತಾನೆ, ಸಗಣಿ ಬೆಳಿತಾನೆ, ಬಿ ಎಡ್ ಓದಲು ಕೂಡ ಎಮ್ ಎ ಹೊಡ್ಕೊಂಡು ಹೋಗ್ತಾನೆ, ಸಗಣಿ ಬೆಳಿತಾನೆ, ಅಲ್ಲಿಂದ ಕೃಷಿ ಪೂರಕ ಚಟುವಟಿಕೆಗಳಿಗೆಲ್ಲ ಇನ್ವಾಲ್ವ್ ಆಗ್ತಾನೆ, ದನ ಕರೀತಾರೆ, ಮತ್ತೆ ಆಕಳ ಹಾಲು ಕರೀತಾರೆ, ಮತ್ತೆ ಎಲ್ಲ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ತೀವಿ ಸರ್. ಹಂಗಾಗಿ ಬಹಳಷ್ಟು ಖುಷಿ ಆಗುತ್ತೆ ಈ ಒಕ್ಕಲುತನದ, ನಮಗೇನು ಬೇಸರ ಅಂಬದೇ ಇಲ್ಲ ಸರ್. ಒಳ್ಳೇದು ತಿಪ್ಪೇಸ್ವಾಮಿ ಅವರೇ, ನಮ್ಮ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಪೂಜಾರಳ್ಳಿಯಲ್ಲಿ ನಿಮ್ಮದೊಂದು ವಿಶೇಷ ಕುಟುಂಬ, ದೊಡ್ಡ ಕುಟುಂಬ, ಕೂಡು ಕುಟುಂಬ, ಅದರಲ್ಲೂ ಸಾವಯವ ಕೃಷಿಕ ಕುಟುಂಬ, ಇದು ಒಂದು ಮಾದರಿ ಕುಟುಂಬವಾಗಿ ಬೆಳೆದಿದೆ. ಇನ್ನೂ ಉತ್ತರೋತ್ತರವಾಗಿ ನಿಮ್ಮ ಕುಟುಂಬ ಇನ್ನೂ ಹೀಗೆ ಸುಖಮಯವಾಗಿರಲಿ, ಎಲ್ಲ ಕುಟುಂಬದ ಸದಸ್ಯರಲ್ಲೂ ಇರತಕ್ಕಂಥ ಅನ್ಯೂನ್ಯತೆ ಪ್ರೀತಿ ಇದು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನು ಪರಿಚಯ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದ ಧನ್ಯವಾದಗಳು. ನಮಸ್ಕಾರ. ನಮ್ಮ ರೈತರು ಯಾರಾದರೂ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅಂದರೆ ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ ಸರ್. 9906302067 ಸರ್, ತಿಪ್ಪೇಸ್ವಾಮಿ ಪೂಜಾರಳ್ಳಿ. ಕೇಳಿದ್ರೆ ಕೇಳಿದ್ರಲ್ಲ, ತಿಪ್ಪೇಸ್ವಾಮಿಯವರನ್ನು ಯಾವುದೇ ಒಬ್ಬ ರೈತರು ಏನಾದರೂ ಕಲಿಬೇಕು ಅನ್ನೋದಾದರೆ ಇವರನ್ನು ಒಮ್ಮೆ ಭೇಟಿ ಆಗಲೇಬೇಕು. ಮತ್ತು ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬ ಹೇಗಿರಬೇಕು, ಹೇಗೆಲ್ಲ ಇವರೆಲ್ಲ ಒಗ್ಗಟ್ಟಾಗಿ ಬದುಕ್ತಾ ಇದ್ದಾರೆ ಅಂದರೆ ಈ ಕುಟುಂಬವನ್ನು ಒಮ್ಮೆ ನೋಡಬೇಕು ಅಂತ ಅನಿಸುತ್ತೆ, ಯಾರಿಗಾದರೂ ಅನಿಸುತ್ತೆ, ಯಾರಾದರೂ ಇವರನ್ನು ಭೇಟಿಯಾಗ್ಬೋದು. ಇವರ ದೂರವಾಣಿಯ ಸಂಖ್ಯೆ ಮತ್ತೊಮ್ಮೆ ಬರೆದಿಟ್ಕೊಳ್ಳಿ, ಇವರಿಗೆ ಕರೆ ಮಾಡಿ, ನಾವು ಇಂಥ ದಿನ ಬರ್ತೀವಿ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಆಸೆ ಆದರೆ ಖಂಡಿತವಾಗಲೂ ಒಮ್ಮೆ ಇವರ ಮನೆಗೆ, ಇವರ ಕೃಷಿ ಭೂಮಿಗೆ ಭೇಟಿ ನೀಡಿ. ಯಾಕಂದರೆ ನಾವು ಎಲ್ಲೆಲ್ಲೋ ಹೋಗ್ತೀವಿ, ರೆಸಾರ್ಟ್ಗಳಿಗೆ ಹೋಗ್ತೀವಿ, ಆಮೇಲೆ ಎಲ್ಲೆಲ್ಲೋ ಐತಿಹಾಸಿಕ ತಾಣಗಳನ್ನು ನೋಡಲಿಕ್ಕೆ ಹೋಗ್ತೀವಿ, ಆದರೆ ಈ ಕೃಷಿ ಅನ್ನೋದು ಒಂದು ಸಹಿತ ಪ್ರವಾಸಿ ತಾಣ ಇದ್ದ ಹಾಗೇ, ಕೃಷಿ ಕುಟುಂಬಗಳು ಸಹಿತ ಒಂದು ಪ್ರವಾಸಿ ತಾಣಗಳಿದ್ದ ಹಾಗೇ, ಕೃಷಿ ಭೂಮಿಗಳು ಸಹಿತ ಪ್ರವಾಸಿ ತಾಣಗಳಿದ್ದ ಹಾಗೆ, ನಾವೆಲ್ಲರೂ ಸಹಿತ ಒಮ್ಮೆ ಈ ಥರದ ಕುಟುಂಬಗಳನ್ನು ಭೇಟಿಯಾಗೋಣ. ಇವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ ತಿಪ್ಪೇಸ್ವಾಮಿ ಅವ್ರದ್ದು, 9901630267 9901630267. ಈ ದೂರವಾಣಿಗೆ ಕರೆ ಮಾಡಿ ಅವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಅವರು ಪಡ್ಕೊಳ್ಳಿ, ತುಂಬ ಜ್ಞಾನ ಅವರಲ್ಲಿ ಅಡಗಿದೆ ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಪ್ಪೇಸ್ವಾಮಿಯವರೇ ತಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದೆ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಎಂ ಸೋಮೇಶ್. ರೈತ ಬಾಂಧವರೇ, ಈಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ. ಮಣ್ಣ ಬಯಲಲಿ ಚಲ್ಲಿಸು ಎಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಶಾಲಿ ಹಮಾರಿ. ಪಿಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯೀ ಹೈ. अच्छे उपचार के लिए अब नहीं रहेगा कोई लाचार. देश भर में 60 करोड़ से ज्यादा लाभार्थी हैं. अब 5 लाख के मुफ्त इलाज के हकदार. अब तक 25 लाख करोड़ रुपए से अधिक मूल्य के मुफ्त उपचार के लाभ दिए जा चुके हैं और स्वाभिमान और सेहत की सौगात का ये सिलसिला जारी है. आज ही आयुष्मान ऐप डाउनलोड करें और पात्र लाभार्थी घर बैठे अपना आयुष्मान कार्ड बनाएं. अधिक जानकारी के लिए 1-4-5-5-5 पर कॉल करें. ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಎಂದರೆ ಆತ ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡಿರಬೇಕು. ದಿನನಿತ್ಯದ ಒತ್ತಡಗಳನ್ನು ನಿಭಾಯಿಸುವ ಶಕ್ತಿ ಇರಬೇಕು. ಸ್ವಾವಲಂಬಿಯಾಗಿರಬೇಕು. ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡುವಂತವನಾಗಿರಬೇಕು. ಮದ್ಯಪಾನ ಮಾದಕ ವಸ್ತುಗಳ ಸೇವನೆಯಿಂದ ಮಾನಸಿಕ ಕಾಯಿಲೆಗಳು ಬರುತ್ತವೆ. ಯಾವುದೇ ಮಾನಸಿಕ ಸಮಸ್ಯೆಗಳಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन खुशहाल जीवन. ಕೊಪ್ಪಳ ತಾಲೂಕಿನ ಅಗಳಕೇರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಕಾರ್ತೀಕೋತ್ಸವದ ಅಂಗವಾಗಿ ಇದೇ ತಿಂಗಳ 15ರಂದು ಶನಿವಾರ ರಾತ್ರಿ ಆಂಜನೇಯ ದೀಪೋತ್ಸವ, 16ರಂದು ರವಿವಾರ ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕ, ಕುಂಕುಮಾರ್ಚನೆ, ಉಚ್ಚಯ ಎಳೆಯುವುದು, ಮಧ್ಯಾಹ್ನ 1 ಗಂಟೆಗೆ ಮುಳ್ಳೋತ್ಸವ, ನಂತರ ಅನ್ನಪ್ರಸಾದ, ಸಾಯಂಕಾಲ 6 ಗಂಟೆಗೆ ಮುಳ್ಳು ಪಲ್ಲಕ್ಕಿಯಲ್ಲಿ ಪೂಜಾರಿ ಅಗ್ನಿಕೊಂಡ. ರಾತ್ರಿಯ ಮನರಂಜನಾ ಕಾರ್ಯಕ್ರಮದಲ್ಲಿ ಶ್ರೀ ಬಸವೇಶ್ವರ ಸೇವಾ ನಾಟ್ಯ ಸಂಘ ಅಗಳಕೇರ ಇವರಿಂದ ನಾಟಕ ಗರತಿ ಹೆಣ್ಣಿಗೆ ಗರ್ವದ ಗಂಡ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಲಿಸಾಬ್ ಪೊಲೀಸ್ ಪಾಟೀಲ್ ಉಪಾಧ್ಯಕ್ಷರು ವಿಎಸ್ಎಸ್ಎನ್ ಹಾಗೂ ದೇವರಾಜ್ ಗಡಾದ್ ಸಮಾಜ ಸೇವಕರು ಅಗಳಕೇರ ಇವರು ತಿಳಿಸಿರುತ್ತಾರೆ. ಕನಸು ನನಸು ಆಗುವ ಸಮಯವು ಬಂದಿದೆ. ಕನಸು ನನಸು ಆಗುವ ಸಮಯವು ಬಂದಿದೆ. ಆಕಾಶಕ್ಕೆ ನಮಗೆ ನೆಗೆವ, ಆಕಾಶಕ್ಕೆ ನಮಗೆ ನೆಗೆವ, ಬಲವು ಈಗ ತಂದಿದೆ. ಕನಸು ನನಸು ಆಗುವ ಸಮಯವು ಬಂದಿದೆ. ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ. ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ. ಹಾರುವ ಯಂತ್ರ ವೇಗ ಹಿಡಿದು, ಹಾರುವ ಯಂತ್ರ ವೇಗ ಹಿಡಿದು ಯಾನಿಗಳನ್ನು ಕರೆದಿದೆ. ಕನಸು ನನಸು ಆಗುವ ಸಮಯವು ಬಂದಿದೆ.

ಕಾಳುಗಳು ಕಪ್ಪನೆ ಮುತ್ತು